ವಿಶ್ವಾವಸು, ಪರಾವಸು, ಚಿತ್ರಸೇನ ಈ ಗಂಧರ್ವರ ಅವತಾರಗಳನ್ನು ಈ 42ನೇ ಪದ್ಯದಲ್ಲಿ ತಿಳಿಸ್ತಾರೆ. ಬಿಸಜ ಸಂಭವಯುಕ್ತ ವಿಶ್ವಾವಸು ಯುಧಾಮನ್ಯು ಉತ್ತಮೋಜಸ ಬಿಸಜ ಮಿತ್ರ ಅರ್ಯಮಯುತ ಪರಾವಸು ಎನಿಸುತಿಪ್ಪ ಅಸಮ ಮಿತ್ರಾನ್ವಿತನು ಸತ್ಯಜಿತು ವಸುದೇವಳು ಚಿತ್ರಸೇನ ಅಮೃತಾಂಧಸರ ಗಾಯಕರೆಂದು ಕರೆಸುವ ರಾವಕಾಲದಲ್ಲಿ. ಬಿಸಜ ಸಂಭವ ಅಂದರೆ ಕಮಲ ಸಂಭವ, ಬ್ರಹ್ಮದೇವರ ಆವೇಶಯುಕ್ತ ವಿಶ್ವಾವಸು ಗಂಧರ್ವ ಯುಧಾಮನ್ಯು ಅನ್ನೋ ಹೆಸರಿನಿಂದ ದ್ರುಪದನ ಪುತ್ರನಾಗಿ ಅವತಾರವನ್ನು ಮಾಡ್ತಾನೆ. ಬಿಸಜ ಮಿತ್ರ ಅಂದರೆ ಕಮಲಕ್ಕೆ ಮಿತ್ರನಾಗಿರ್ತಕ್ಕಂಥ ಅರಿಯಮ್ಮ ಅನ್ನ ಸೂರ್ಯನ ಆವೇಶಯುಕ್ತನಾಗಿ, ಉತ್ತಮೋಜಸ ಅಂತ ದ್ರುಪದನ ಪುತ್ರನಾಗಿ ಪರಾವಸು ಹುಟ್ಟುತ್ತಾನೆ. ಅನುಪಮನು ಅಂದರೆ ಸರಿಸಾಟಿ ಇಲ್ಲದೇ ಇರತಕ್ಕಂಥ ಮಿತ್ರನಾಮಕ ಸೂರ್ಯನ ಆವೇಶಯುಕ್ತನಾದ ಚಿತ್ರಸೇನ ಅನ್ನ ಗಂಧರ್ವನು ಸತ್ಯಜಿತ್ ಅಂತ ದ್ರುಪದ ಪುತ್ರನಾಗಿ ಭೂಮಿಯಲ್ಲಿ ಅವತಾರವನ್ನು ಮಾಡ್ತಾನೆ. ಇವರೆಲ್ಲರೂ ಅಮೃತಾಂಧಸರೆಂದು ಅಮೃತವನ್ನು ಅನ್ನವಾಗಿ ಉಣ್ತಕ್ಕಂಥ ದೇವತೆಗಳ ಸಭೆಯಲ್ಲಿ ಗಾಯಕರು ಅಂದರೆ ದೇವಗಂಧರ್ವರು ಅಂತ ಎಲ್ಲ ಕಾಲದಲ್ಲೂ ಕರೆಸ್ಕೋತಾರೆ ಅಂತ ತಿಳಿಸ್ತಾರೆ. ಮುಂದೆ 43ನೇ ಪದ್ಯದಲ್ಲಿ ಉಳಿದ ಗಂಧರ್ವ ಅಪ್ಸರಿಯರ ಅವತಾರಗಳನ್ನು ಹೇಳ್ತಾರೆ. ಉಳಿದ ಗಂಧರ್ವರುಗಳೆಲ್ಲರೂ ಬದಲಿ ಮೊದಲು ಗೋಪಾಲ ನೆನಪರು ಇಳೆಯೊಳಗೆ ಸೈರಂದ್ರಿ ಪಿಂಗಳೆಯರು ಅಪ್ಸರ ಸ್ತ್ರೀಯಳು ತಿರೋತ್ತಮೆ ಪೂರ್ವದಲ್ಲಿ ನಕುಲನ ನಲನೆ ಪಾರ್ವತಿ ಎನಿಸುವಳು ಗೋಕುಲದ ಗೋಪಿಯರೆಲ್ಲ ಶಬರಿ ಮುಖ್ಯರಪ್ಸರರು. ಉಳಿದ ಗಂಧರ್ವರು ಅಂದರೆ ಬಲಿ ಮೊದಲಾದವರೆಲ್ಲರೂ ಗೋಪಾಲರು ಅಂತ ಅನಿಸ್ಕೊಂಡ್ರು. ಪರಮಾತ್ಮನ ಅಂಗಸಂಗ ಯೋಗ್ಯಳಾಗಿರ್ತಕ್ಕಂಥ ಒಬ್ಬಳು ಅಪ್ಸರ ಸ್ತ್ರೀ ಪೂರ್ವದಲ್ಲಿ ಋಷಿಪತ್ನಿಯಾಗಿದ್ದು ಪುರುಷ ಕಾಮನೆಯಿಂದ ಮೃತಳಾಗಿ ಪಿಂಗಳ ಅಂತ ವಿಷಸ್ತ್ರೀಯಾಗಿ ಹುಟ್ಟಿ ಮುಂದೆ ತ್ರಿವಕ್ರೆ ಸೈರಂದ್ರಿ ಎಲ್ಲ ಆದ್ಲು. ಶ್ರೀ ಕೃಷ್ಣನ ಅಂಗಸಂಗವನ್ನು ಪಡೆದ್ಲು. ಪೂರ್ವದಲ್ಲಿ ತಿಲೋತ್ತಮೆ ಅಂತ ಅಪ್ಸರೆ ನಕುಲನ ಪತ್ನಿ ಪಾರ್ವತಿ ಅಂತ ಕರೆಸ್ಕೊಂಡು ಗೋಕುಲದ ಎಲ್ಲ ಗೋಪಿಯರು ಮತ್ತು ಶಬರಿ ಮೊದಲಾದವರು ಪೂರ್ವದಲ್ಲಿ ಅಪ್ಸರಾ ಸ್ತ್ರೀಯರು ಅನ್ನೋ ವಿಚಾರವನ್ನು ಇಲ್ಲಿ ತಿಳಿಸ್ತಾರೆ. ಇಲ್ಲಿ ಉಳಿದ ಗಂಧರ್ವರುಗಳೆಲ್ಲರೂ ಅಂದರೆ ಯಾರ್ಯಾರನ್ನು ತಗೋಬೇಕು ಅಂದರೆ 100 ಮಂದಿ ಗಂಧರ್ವರಲ್ಲಿ ಅಜಾನಜ ದೇವತಾ ಕಕ್ಷಕ್ಕೆ ಸೇರಿದವರು 8 ಮಂದಿ. ತುಂಬುರು, ಚಿತ್ರರಥ, ಧನು, ಕಿಶೋರ, ಧೃತರಾಷ್ಟ್ರ, ಹಾಹಾ, ಹೂಹು, ವಿದ್ಯಾಧರ, ಉಗ್ರಸೇನ, ವಿಶ್ವಾವಸು, ಪರಾವಸು, ಚಿತ್ರಸೇನ ಈ 12 ಮಂದಿ ಗಂಧರ್ವರಲ್ಲಿ ಧನು, ಕಿಶೋರ, ಉಗ್ರಸೇನ ಮತ್ತು ಚಿತ್ರಸೇನ ಈ 4 ಮಂದಿ ಗಂಧರ್ವರನ್ನು ಬಿಟ್ಟು ಉಳಿದ 8 ಮಂದಿ ಅಜಾನಜರ ಕಕ್ಷಕ್ಕೆ ಬರ್ತಾರೆ. 100 ಮಂದಿಯಲ್ಲಿ ಈ 8 ಮಂದಿಯನ್ನು ಕಳೆದ್ರೆ ಉಳಿದವರ ಗಂಧರ್ವ ಸಂಖ್ಯೆ 92. ಈ 92 ಜನದಲ್ಲಿ ಧನು, ಕಿಶೋರ, ಉಗ್ರಸೇನ ಮತ್ತು ಚಿತ್ರಸೇನ ಈ 4 ಮಂದಿಯನ್ನು ಹೊರತುಪಡಿಸಿ 88 ಜನ ಉಳಿತಾರೆ. ಇದನ್ನೇ ದಾಸರಾಯರು ಉಳಿದ ಗಂಧರ್ವರುಗಳೆಲ್ಲರೂ ಅಂದರೆ ಈ 88 ಜನದ ವಿಚಾರ. ಬಲಿ ಮೊದಲು ಅಂದರೆ ಬಲಿನಾಮಕ ಗಂಧರ್ವರಿಂದ ಪ್ರಾರಂಭ ಮಾಡಿ 88 ಗಂಧರ್ವರು ನಂದಗೋಕುಲದಲ್ಲಿ ಹುಟ್ಟಿ ಶ್ರೀಕೃಷ್ಣನ ಒಡನಾಡಿಗಳಾಗಿ ಗೋಪಾಲಕರು ಅಂತ ಕರೆಸ್ಕೊಂಡ್ರು. ಮುಂದೆ ಅಪ್ಸರ ಸ್ತ್ರೀಯರ ವಿಚಾರವನ್ನು ಹೇಳ್ತಾರೆ. ಅಪ್ಸರ ಸ್ತ್ರೀಯರು ಅಜಾನಜರ ಕಕ್ಷಕ್ಕೆ ಸೇರಿದವರು. ಈ ಅಜಾನಜ ದೇವತಾ ವರ್ಗದಲ್ಲಿ ಆಖ್ಯಾತರು, ಪ್ರಸಿದ್ಧರು ಅಂತ ಅರ್ಥ. ಅನಾಖ್ಯಾತರು ಅಂದರೆ ಅಪ್ರಸಿದ್ಧರು ಅಂತ 2 ವರ್ಗ, ಆಖ್ಯಾತರು ಅನಾಖ್ಯಾತರು ಅಂತ. ಅನಾಖ್ಯಾತರು ಅಂದರೆ ಖ್ಯಾತಿಗೆ ಬಾರದೇ ಇದ್ದವರು ಅನಾಖ್ಯಾತರು, ಖ್ಯಾತಿಗೆ ಬರುವಂಥವರು ಆಖ್ಯಾತರು ಅಂತ. ಹೀಗೆ ಆಖ್ಯಾತರು 27 ಜನ, 27ನೇ ಕಕ್ಷೆಗೆ ಬರ್ತಕ್ಕಂಥವರು. ಈ ಆಖ್ಯಾತರಲ್ಲಿ ಅಪ್ಸರಾ ಸ್ತ್ರೀಯರು 100 ಮಂದಿ. ಇವರಲ್ಲಿ 19ನೇ ಕಕ್ಷೆಯಲ್ಲಿ ಬರ್ತಕ್ಕಂಥ ಕರ್ಮಜರಿಗೆ ಸಮಾನರಾಗಿರ್ತಕ್ಕಂಥ 92 ಮಂದಿ ಇದ್ದಾರೆ. ಉಳಿದ 8 ಮಂದಿ ಅಪ್ಸರ ಸ್ತ್ರೀಯರು ಕ್ರಮವಾಗಿ ಊರ್ವಶಿ, ಕೃತಾಚಿ, ಮೇನಕ, ರಂಭ, ತಿರೋತ್ತಮ, ಸುಕೇಶಿ, ಮಂಜುಘೋಷ, ಪಿಂಗಳ, ಪೂರ್ವಚಿತ್ತಿ, ಸಹಜನ್ಯ, ವಿಶ್ವಾಚಿ, ತ್ರಿಜಟ ಈ 12 ಜನ ಅಪ್ಸರ ಸ್ತ್ರೀಯರು ಅಜಾನಜ ಕಕ್ಷದಲ್ಲಿ ಬರ್ತಾರೆ, ಕರ್ಮಜರಿಗೆ ಸಮಾನರು. ಇದರಿಂದ 19ನೇ ಕಕ್ಷಕ್ಕೆ ಸೇರ್ತಾರೆ. ಈ 12 ಜನರ ಪೈಕಿ ಪಿಂಗಳ ನಾಮಕ ಅಪ್ಸರ ಸ್ತ್ರೀ ಭೂಮಿಯಲ್ಲಿ ಸೈರಂದ್ರಿಯನ ಹೆಸರಿನಿಂದ ಅವತಾರವನ್ನು ಮಾಡ್ತಾಳೆ. ಹಿಂದೆ ಪಿಂಗಳ ಎನ್ನ ವೇಷಾಸ್ತ್ರೀ ವಿದೇಹ ದೇಶದಲ್ಲಿದ್ದು ಕಡೆಗೆ ವೈರಾಗ್ಯದಿಂದ ಆ ವೃತ್ತಿಯನ್ನು ಬಿಟ್ಟು ಬಿಡ್ತಾಳೆ. ತನ್ನ ಅಂತರ್ಗತನಾಗಿರ್ತಕ್ಕಂಥ ಪರಮಾತ್ಮನೇ ಪತಿ ಅಂತ ಭಾವನೆ ಮಾಡಿ ಧ್ಯಾನ ಮಾಡ್ತಾ ಹಾಗೆ ದೇಹತ್ಯಾಗವನ್ನು ಮಾಡ್ತಾಳೆ. ಅದೇ ಸ್ತ್ರೀ ಕೃಷ್ಣಾವತಾರದಲ್ಲಿ ತ್ರಿವಕ್ರೆಯಾಗಿ, ಕುಬ್ಜೆಯಾಗಿ, ಕುರೂಪಿಯಾಗಿ ಹುಟ್ಟುತ್ತಾಳೆ. ಕಂಸನ ಅರಮನೆಗೆ ಗಂಧವನ್ನು ಕೊಡೋದಕ್ಕಾಗಿ ಹೋಗ್ತಾ ಇರ್ತಾಳೆ. ಅಂತಹ ತ್ರಿವಕ್ರೆಯನ್ನು ಮಾರ್ಗದಲ್ಲಿ ಕಂಡ ಶ್ರೀಕೃಷ್ಣ ಪರಮಾತ್ಮ ಅವಳಿಂದ ತಾನೇ ಗಂಧ ಸ್ವೀಕಾರವನ್ನು ಮಾಡ್ತಾನೆ. ತನ್ನ ಕಾಲಿನ ಹೆಬ್ಬೆರಳಿನಿಂದ ಅವಳ ಕಾಲನ್ನು ಮೆಟ್ಟಿ ಅವಳ ಗಲ್ಲವನ್ನು ಮೇಲಕ್ಕೆ ಎತ್ತಿ ಅವಳ ದೇಹದಲ್ಲಿರ್ತಕ್ಕಂಥ ವಕ್ರತೆಯನ್ನು ನಾಶ ಮಾಡ್ತಾನೆ. ಆಗ ಒಳ್ಳೆ ಸುಂದರ ರೂಪವನ್ನು ಪಡ್ಕೋತಾಳೆ ತ್ರಿವಕ್ರೆ. ಮಧುರಾಪಟ್ಟಣದಲ್ಲಿ ಕಂಸ ಅನ್ನೋ ಅಸುರನ ಸಂಹಾರದ ನಂತರ ಶ್ರೀಕೃಷ್ಣ ಪರಮಾತ್ಮ ಅವಳ ಕೋರಿಕೆಯಂತೆ ಅವಳ ಮನೆಗೆ ಹೋಗಿ ಅನುಗ್ರಹವನ್ನು ಮಾಡ್ತಾನೆ. ಇನ್ನು ತಿಲೋತ್ತಮೆ ಕಶ್ಯಪ ಋಷಿಗಳಿಂದ ಪೃಥೆ ಅನ್ನೋಳಲ್ಲಿ ಜನಿಸಿರ್ತಕ್ಕಂಥ ಅಪ್ಸರ ಸ್ತ್ರೀನೇ ತಿಲೋತ್ತಮೆ. ಅತ್ಯಂತ ಸೌಂದರ್ಯವತಿ ಸ್ತ್ರೀ. ಈಕೆಯ ಲಾವಣ್ಯ ಅತಿಶಯಗಳನ್ನು ನೋಡಿ ಮೋಹಗೊಂಡ ಸುಂದೋಪಸುಂದರು ಅನ್ನೋ ಸಹೋದರರು ತಮ್ಮ ತಮ್ಮಲ್ಲಿ ಹೋರಾಡಿ ಮೃತರಾಗ್ತಾರೆ ಅವಳನ್ನು ಪಡ್ಕೋಬೇಕು ಅಂತ. ಈ ತಿಲೋತ್ತಮೆಯು ಬಾಣಾಸುರನ ಮಂತ್ರಿಯಾಗಿರ್ತಕ್ಕಂಥ ಕುಂಭಾಂಡನಿಗೆ ಪುತ್ರಿಯಾಗಿ ಚಿತ್ರರೇಖಾ ಅನ್ನೋ ಹೆಸರಿನಿಂದ ಹುಟ್ಟುತ್ತಾಳೆ. ಬಾಣಾಸುರನ ಪುತ್ರಿಯಾಗಿರ್ತಕ್ಕಂಥ ಉಷೆಯನ್ನು ಅನಿರುದ್ಧರನ ಜೊತೆಗೆ ಸೇವಾ ಮಾಡಿ ದುರ್ವಾಸ ಋಷಿಗಳಿಂದ ಶಾಪ ನಿಮಿತ್ತವಾಗಿ ತನಗೆ ಬಂದಿದ್ದ ರಾಕ್ಷಸ ಜನ್ಮವನ್ನು ಕಳ್ಕೊತಾಳೆ. ಪಾಂಡವರಲ್ಲಿ ನಕುನಲಿಗೆ ಶಲ್ಯನ ಪುತ್ರಿ ಅಲ್ಲದೆ ಪಾರ್ವತಿ ಅಂತ ಇನ್ನೊಂದು ಪತ್ನಿ ಇರ್ತಾಳೆ. ತಿಲೋತ್ತಮೆಯೇ ಪಾರ್ವತಿ ನಾಮಕಳಾಗಿ ನಕುಲನ ಪತ್ನಿಯಾಗಿದ್ಲು ಅಂತ ತಾತ್ಪರ್ಯ ನಿರ್ಣಯದಲ್ಲಿ ತಿಳಿಸ್ತಾರೆ. ಶಬರಿ ಮೊದಲಾಗಿರ್ತಕ್ಕಂಥ ಅಪ್ಸರಾ ಸ್ತ್ರೀಯರೆಲ್ಲ ಗೋಪಸ್ತ್ರೀಯರಾಗಿ ನಂದಕೋಕುಲದಲ್ಲಿ ಅವತಾರ ಮಾಡಿ ಶ್ರೀಕೃಷ್ಣನ ಅಂಗಸಂಗವನ್ನು ಹೊಂದಿ ಸದ್ಗತಿಯನ್ನು ಪಡೆದರು. ಶಬರಿ ಅಪ್ಸರಾ ಸ್ತ್ರೀಯರ ಅವತಾರಗಳು. ಒಂದ್ಸಲ ದೇವೇಂದ್ರನ ಸಭೆಯಲ್ಲಿ ಶಚಿದೇವಿಯ ಸಮ್ಮುಖದಲ್ಲಿ ಅಪ್ಸರೆ ಅತ್ಯಂತ ದರ್ಪದಿಂದ ವರ್ತನೆಯನ್ನು ಮಾಡಿದಾಗ ಆ ಶಚಿದೇವಿ ಅವಳಿಗೆ ಭೂಮಿಯಲ್ಲಿ ಬೇಡರಾಗಿ ಜನ್ಮ ತಾಳು ಅಂತ ಶಾಪವನ್ನು ಕೊಡ್ತಾಳೆ. ಅದರಂತೆ ಈ ಅಪ್ಸರಾ ಸ್ತ್ರೀ ಶಬರಿಯನ್ನ ಹೆಸರಿನಿಂದ ಬೇಡರ ಜಾತಿಯಲ್ಲಿ ಹುಟ್ಟಿ ಆಮೇಲೆ ಮತಂಗ ಋಷಿಗಳ ಆಶ್ರಮದ ಸಮೀಪದಲ್ಲಿ ಆ ಪಂಪಾ ಸರೋವರದ ಹತ್ತಿರ ವಾಸ ಮಾಡ್ತಾಳೆ. ಶ್ರೀರಾಮ ಲಕ್ಷ್ಮಣರನ್ನು ಪ್ರತಿ ದಿವಸ ನಿರೀಕ್ಷೆ ಮಾಡ್ತಾ ಇರ್ತಾಳೆ. ಅವರು ಬಂದಾಗ ತಾನು ಗೆಡ್ಡೆ ಗೆಣಸು ಫಲಗಳನ್ನೆಲ್ಲ ಅರ್ಪಣೆ ಮಾಡ್ತಾಳೆ. ಶ್ರೀರಾಮನ ಸನ್ನಿಧಿಯಲ್ಲಿ ಅಗ್ನಿ ಪ್ರವೇಶ ಮಾಡಿ ಸದ್ಗತಿಯನ್ನು ಹೊಂದುತ್ತಾಳೆ ಅಂತ ರಾಮಾಯಣದಲ್ಲಿ ಕೇಳ್ತೀವಿ.